ಮಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲಿನ ಬೆತ್ತ ಕೇಳುವರು, ನಂತರ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಹೊನ್ನಮರಡಿ ಗ್ರಾಮದ ಕೃಷಿಕ ಹೆಚ್ ಕೆ ಮಾಧವ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಮಸ್ಕಾರ ಮಾಸ್ತರ. ನಮಸ್ಕಾರ ಹರಿಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೆಯಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಸಹಾಯ ಸತ್ಯ ಮತ್ತು ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಏ ದುಃಖ ಕರೆಯಿತೋ ಸುಖತಾ ಬಂದಿತೋ. ಭತ್ತದ ಫಸಲು ಸಮೃದ್ಧಗಳ ಕಾಕ. ಓ, ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 kg ಪ್ರಮಾಣದಲ್ಲಿ ಎಂಟಿಗೆ ಗೊಬ್ಬರ ಹಾಕ್ಬೇಕು. ನನ್ ಮಾತು ಕೇಳಿ ಪ್ರಮಾಣಿತ ಸಂಕರ ಬೀಜನ ಕಂಡಿದಾರ? ಇನ್ನೇನ್ ಮಾಡಿದ್ರು? ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೇನೆ. ಇನ್ನೂ ಒಂದು ವ್ಯವಸ್ಥೆ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜೀಪ್ ಕಡಿಮೆ ಇದೆ, ಆದ್ರಿಂದ ಏಕರಿಗೆ 10 kg ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ಹೆಚ್ಚು ದೂರವಾಣಿ ಸಂಖ್ಯೆ 1800-1501-551 ಕರೆ ಮಾಡಿ. ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1801-551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಕಾರ್ಯಕ್ರಮ ರೇಗಿಲೆ ಮಿಡಿತ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತೇಳ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಇವತ್ತು ನಿಮಗೆ ಈ ಒಂದು ಸಾವಯವ ಗೊಬ್ಬರಗಳಲ್ಲಿ ಒಂದಾದಂತಹ ಸಾರಜನಕವನ್ನ ಹಿಡಿದಿರುವಂತಹ ಅಥವಾ ಸಾರಜನಕವನ್ನು ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳ ಬಗ್ಗೆ, ಅದರ ಬಗ್ಗೆ ಮಹತ್ವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿರ್ಬೋದು, ಇವತ್ತು ಯಾವುದೇ ಗಿಡ ಮರ ಪ್ಲಾಂಟ್ ಆದರೂ ಕೂಡ ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆ, ಅದರಲ್ಲೂ ಕೂಡ ಸಾರಜನಕದ ಅವಶ್ಯಕತೆ ಎಲ್ಲ ಗಿಡಗಳಿಗೂ ಬೇಕೇ ಬೇಕಾಗ್ತದೆ. ಅದೇ ರೀತಿ ಇವತ್ತು ನಾವು ವಾತಾವರಣದಲ್ಲಿ ನೋಡಿದಾಗ ನಮ್ಮ ವಾತಾವರಣದಲ್ಲಿ ಸುಮಾರು 70% ಅಷ್ಟು ಸಾರಜನಕ ಇದೆ, ನೈಟ್ರೋಜನ್ ಇದೆ. ಆದರೆ ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಸಾರಜನಕ ಇದ್ರೂ ಕೂಡ ಆ ಒಂದು ಸಾರಜನಕವನ್ನ ಹಿಡಿದಿಟ್ಕೊಂಡು ಅದನ್ನು ಗೊಬ್ಬರವನ್ನಾಗಿ ಮಾಡುವಂತಹ ವಿಧಾನಗಳು ಇದುವರೆಗೂ ನಾವು ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಕೆಲಸವನ್ನ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಈ ಕೆಲಸವನ್ನು ಮಾಡ್ತವೆ. ಹಾಗಾಗಿ ಏನಾಗ್ತದೆ, ಇವತ್ತು ಪ್ರತಿಯೊಂದು ಗಿಡಕ್ಕೆ ಸಾರಜನಕದ ಅವಶ್ಯಕತೆ ಇದೆ. ಮತ್ತೆ ನಾವು ಇವತ್ತಿನ ದಿಸಲಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡೋದ್ರಿಂದ, ನಾವು ಈ ರೀತಿಯ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡೋದ್ರಿಂದ ಸುಮಾರು ಎಕರೆಗೆ ಏನಿಲ್ಲಾದರೂ ಕೂಡ ಒಂದು 30-40 kg ಸಾರಜನಕವನ್ನು ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ನಾವು ಹಿಡಿದಿಟ್ಟುಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗಾಗಿ ಈ ಒಂದು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಹೆಚ್ಚಾಗಿ ಒಂದು 3 ಜೈವಿಕ ಗೊಬ್ಬರಗಳಿವೆ. ಒಂದು ರೈಜೋಬಿಯಂ ಜೈವಿಕ ಗೊಬ್ಬರ, ಇನ್ನೊಂದು ಅಜೋಸ್ಪೈಲಮ್ ಜೈವಿಕ ಗೊಬ್ಬರ, ಇನ್ನೊಂದು ಅಜಿಟೋಬ್ಯಾಕ್ಟರ್ ಜೈವಿಕ ಗೊಬ್ಬರ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ರೈಜೋಬಿಯಂ ಜೈವಿಕ ಗೊಬ್ಬರ, ಈ ಜೈವಿಕ ಗೊಬ್ಬರ ಏನಂದ್ರೆ ಇದು ದ್ವಿದಳ ಧಾನ್ಯಗಳಿಗೆ ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ನೀವು ನೋಡಿರ್ಬೋದು, ಈಗ ಯಾವುದೇ ದ್ವಿದಳ ಧಾನ್ಯ ಇರ್ಬೋದು, ಶೇಂಗಾ ಇರ್ಬೋದು, ಅಳಸಂದೆ ಇರ್ಬೋದು, ಹೆಸರುಕಾಳು ಇರ್ಬೋದು, ಯಾವುದೇ ಈಗ ದ್ವಿದಳ ಧಾನ್ಯಗಳನ್ನು ಬಂದಲ್ಲಿ ಹೋದಾಗ ಒಂದು ಉತ್ತಮವಾದ ಗಿಡ ಮತ್ತೆ ಇನ್ನೊಂದು ಚೆನ್ನಾಗಿಲ್ಲ ಗಿಡ, ಯಾವ್ದಾದ್ರೂ ಕೂಡ ಉತ್ತಮ ಗಿಡವನ್ನು ಕಿತ್ ನೋಡಿದಾಗ ಆ ಬೇರುಗಳಲ್ಲಿ ನೀವು ನೋಡ್ತೀರಾ, ಬೇರು ಗಂಟುಗಳಿರ್ತವೆ. ಆ ಬೇರು ಗಂಟುಗಳು ಏನಂದ್ರೆ ಆ ಬೇರು ಗಂಟುಗಳಲ್ಲಿ ಈ ಒಂದು ರೈಸೋಬಿಯಂ ಎಂಬಂತಹ ಸೂಕ್ಷ್ಮಾಣವಿ ವಾಸ ಮಾಡುತ್ತೆ. ಅದೇನ್ ಮಾಡ್ತಾರೆ ಅಂದ್ರೆ ವಾತಾವರಣದ ಸಾರಜನಕವನ್ನ ಹಿಡಿದುಬಿಟ್ಟು ಗಿಡಗಳ ಬೇರುಗಳಿಗೆ ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗಾಗಿ ರೈಸೋಬಿಯಂ ಜೈವಿಕ ಗೊಬ್ಬರನ ಎಲ್ಲಾ ದ್ವಿದಳ ಧಾನ್ಯಗಳಿಗೆ ನಾವು ಉಪಯೋಗವನ್ನು ಮಾಡಬಹುದು. ಜೈವಿಕ ಗೊಬ್ಬರನ ಬೀಜ ಲೇಪನ ಮಾಡೋದ್ರ ಮೂಲಕ ಉಪಯೋಗ ಮಾಡಬಹುದು, ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಲೇಪನವನ್ನ ಮಾಡಬಹುದು. ಈ ರೀತಿಯಾಗಿ ನಮ್ಗೇನಾಗ್ತದೆ ಅಂದ್ರೆ ಒಂದು ಎಕರೆಗೆ ಸುಮಾರು ಒಂದು ಅರ್ಧ ಕೆಜಿನ ಒಂದು ಕೆಜಿ ಜೈವಿಕ ಗೊಬ್ಬರ ಇದ್ರೆ ಸಾಕಾಗ್ತದೆ. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಇದನ್ನೊಂದು 1 ಲೀಟರ್ ನೀರಿಗೆ ಒಂದು 50 ಗ್ರಾಂ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು ದ್ರಾವಣ ಮಾಡ್ಕೊಂಡು ಅದರಲ್ಲಿ ಈ ಜೈವಿಕ ಗೊಬ್ಬರನ ಹಾಕ್ಬಿಟ್ಟು ಕಲಸ್ಬಿಟ್ಟು ನೀವು ಬೀಜ ಬಿತ್ತಕ್ಕಿಂತ ಒಂದು 2 ತಾಸು ಮುಂಚೆ ಆ ಬೀಜಗಳನ್ನ ಈ ಒಂದು ಜೈವಿಕ ಗೊಬ್ಬರದಲ್ಲಿ ಅದ್ದಿ ಆ ಜೈವಿಕ ಗೊಬ್ಬರ ಒಂದು ಯೂನಿಫಾರ್ಮ್ ಕೋಟಿಂಗ್ ತರ ಆಗ್ಬೇಕು, ಆ ತರ ಆಗ್ಬಿಟ್ಟು ಅದನ್ನ ನೆಲೆಯನ್ನು ಒಣಗಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡೋದ್ರಿಂದ ನೀವು ಈ ರೀತಿ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಬಹುದು. ಅಥವಾ ನಿಮಗೆ ಬೀಜೋಪಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ 1 ಟನ್ ಕೊಟ್ಟಿಗೆ ಗೊಬ್ಬರ ಹೊಡಿತೀರಾ ಅಂದ್ರೆ 3-4 ಕೆಜಿ ಜೈವಿಕ ಗೊಬ್ಬರ, ಈ ರೈಜೋಬಿಯಂ ಜೈವಿಕ ಗೊಬ್ಬರವನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹೊಲಕ್ಕೆ ಹೊಡೆಯುವಂಥದ್ದು. ಆ ರೀತಿ ಮಾಡೋದ್ರಿಂದ ಕೂಡ ನೀವು ಈ ರೈಜೋಬಿಯಂ ಬ್ಯಾಕ್ಟೀರಿಯಾವನ್ನ ಭೂಮಿಯೊಳಗೆ ಸೇರಿಸಬೇಕು. ನಮ್ಮ ಉದ್ದೇಶ ಇಷ್ಟೇ, ಈ ರೈಜೋಬಿಯಂ ಬ್ಯಾಕ್ಟೀರಿಯಾದ ಅಂಶಗಳು ಜಾಸ್ತಿ ಆಗಬೇಕು ಭೂಮಿಯಲ್ಲಿ, ತುಂಬಾ ಜಾಸ್ತಿ ಆಗಬೇಕು. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಒಳ್ಳೇದು. ಜಾಸ್ತಿ ಆದ್ರೆ ಏನಾಗ್ತದೆ, ನೀವು ಬೆಳವಣಿಗೆ ತುಂಬಾ ಸಹಾಯ ಆಗ್ತದೆ. ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾದ ಸಾರಜನಕವನ್ನ ಗಿಡಗಳಿಗೆ ಕೊಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಆದ್ರಿಂದ ಈ ಒಂದು ರೈಜೋಬಿಯಂ ಜೈವಿಕ ಗೊಬ್ಬರ ಎಲ್ಲ ದ್ವಿದಳ ಧಾನ್ಯಗಳಲ್ಲಿ ನೀವು ಉಪಯೋಗ ಮಾಡೋದ್ರಿಂದ ಸುಮಾರು 25-30 ಕೆಜಿ ಅಷ್ಟು ಸಾರಜನಕವನ್ನು ಪ್ರತಿ ಎಕರೆಗೆ ಪ್ರತಿ ವರ್ಷ ಸೀಸನ್ಗೆ ನೀವು ಇದನ್ನ ತಿರುಗ. ಅವಾಗ ಏನಾಗ್ತದೆ ಅಂದ್ರೆ ನಿಮಗೆ ರೆಕಮೆಂಡೇಶನ್ ಇರ್ತದೆ ಯೂರಿಯಾ 70 ಕೆಜಿ ಕೊಡು ಅಂತ ಇರುತ್ತೆ. ಅವಾಗ ಏನ್ ಮಾಡಬಹುದು, 70 ಕೆಜಿ ಕೊಡೋದ್ ಬದಲಿ ಬರೋ 30-35 ಕೆಜಿ ಯೂರಿಯಾ ಕೊಡಬಹುದು. ಅವಾಗ ಏನಾದ್ರೆ ಅಷ್ಟೊಂದು ನಿಮಗೆ ಯೂರಿಯಾ ಸೇವ್ ಆಗ್ತದೆ. ಮುಖ್ಯ ಉದ್ದೇಶ ಇಷ್ಟೇ, ಭೂಮಿಯ ಫಲವತ್ತತೆ ತುಂಬಾ ಜಾಸ್ತಿ ಆಗ್ತದೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಜೈವಿಕವಾಗಿ ನಾವು ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುವಲ್ಲಿ ಈ ರೈಜೋಬಿಯಂ ಜೀವಾಣು ಗೊಬ್ಬರ ಅಥವಾ ರೈಜೋಬಿಯಂ ಜೈವಿಕ ಗೊಬ್ಬರ ತುಂಬಾ ಅನುಕೂಲ ಆಗ್ತದೆ. ಈ ರೈಜೋಬಿಯಂ ಜೀವಿಕರನ್ನು ಎಲ್ಲ ಕಡೆ ಸಿಗ್ತದೆ, 100 ರೂಪಾಯಿ ಕೆಜಿ ಹಂಗೆ ಇದು ಇರ್ತದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ದೂರವಾಣಿ ಸಂಪರ್ಕಕ್ಕೆ 9448255250 ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬಹುದು. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ₹3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇನ್ನು ಮುಂದೆ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಹೊನ್ನಮರಡಿ ಗ್ರಾಮದ ಕೃಷಿಕ ಹೆಚ್ಕೆ ಮಾಧವ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುವರೆ, ಇವತ್ತಿನ ಕಿಸಾನ್ ಮಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಹೊನ್ನಮರಡಿ ಗ್ರಾಮದ ಕೃಷಿಕರಾದಂತಹ ಎಚ್ ಕೆ ಮಾಧವ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಾಧವ ಅವರೇ. ನಮಸ್ತೆ ಸರ್. ಮಾಧವ ಅವರೇ, ಹೇಳಿ, ಈ ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷದಿಂದ ಆಯ್ಕೆ ಮಾಡಿಕೊಂಡಿದ್ದೀರಿ? ಮೂಲತಃ ನಾನು ಸರ್ಕಾರಿ ನೌಕರಿ ಸರ್. ನಾನು 92ಕ್ಕೆ ನಮ್ಮ ಹೊನ್ನಮರಡಿ ಗ್ರಾಮಕ್ಕೆ ಬಂದೆ. ಅದಕ್ಕಿಂತ ಮುಂಚೆ ನೌಕರಿ ಮಾಡ್ತಾ ಇದ್ದೆ. ನಾನು ಊರಿಗೆ ಬರೋಕ್ಕಿಂತ ಮುಂಚೆನೆ ನಮ್ಮ ತಂದೆಯವರು, ನಮ್ಮ ಅಣ್ಣ ತಮ್ಮಂದೆಲ್ಲರೂ ಮಾಮೂಲಿ ಕೃಷಿ ಅಂತಂದ್ರೆ ಶೇಂಗಾ, ರಾಗಿ, ಕಬ್ಬು ಈ ತರ ಮಾಡ್ತಾ ಇದ್ರು. ಅದರಿಂದ ಏನೋ ಅಷ್ಟೊಂದು ಲಾಭದಾಯಕವಲ್ಲ ಅಂತಂದು ನಾನು ತೋಟಗಾರಿಕೆ ಬೆಳೆಗೆ ಚೇಂಜ್ ಆಗಬೇಕು ಅಂತಂದೇಳಿ ಕೊಳವೆ ಬಾವಿ ಕೊರೆಸಿ ಮಧ್ಯಾಹ್ನ ಅಲಸಂದೆ ಬೆಳೀತಾ ಇದ್ದ ಜಾಗದಲ್ಲಿ ಒಂದು 3 ಎಕರೆಗೆ ನಾವು ಅಡಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್. 92ನಲ್ಲಿ ಅಡಿಕೆ ಮಾಡಿದ್ವಿ. ಅಡಿಕೆ ಮಾಡಿದ ಮೇಲೆ ಸ್ಟಾರ್ಟಿಂಗ್ 10,000 ನಾವು ಅಡಿಕೆ ರೇಟ್ ಇದ್ದದ್ದು ಸರ್, ಸ್ಟಾರ್ಟಿಂಗ್ ಇದ್ದದ್ದು. ಇವತ್ತು 45-50,000 ಆಗಿದೆ. ಆ ರೀತಿ ಮೊದಲಿನ ಒಂದು ಬೆಳೆಗೂ ಈಗಿನ ಒಂದು ತೋಟಗಾರಿಕೆ ಬೆಳೆಗೂ ಕಂಪೇರ್ ಮಾಡಿದ್ರೆ ಇವತ್ತೇ ನಾನು ಒಬ್ಬ ಗವರ್ಮೆಂಟ್ ನೌಕರಿದಾರಂತ ಹೇಳ್ತೇನೆ, ನಾನು 33 ವರ್ಷ ನಾನು ಸರ್ವಿಸ್ ಮಾಡಿರೋದಕ್ಕೂ ಈಗ ನಾವು ಬೆಳೀತಕ್ಕಂಥ ಬೆಳೆಗೂ 3 ವರ್ಷ ಬೆಳೆಯಲ್ಲಿ ನಮ್ದು 33 ವರ್ಷ ಸರ್ವಿಸ್ ಆಗಿರ್ತಕ್ಕಂಥ ಟೋಟಲ್ ಸಂಪಾದನೆಯನ್ನು ಈ 3 ವರ್ಷದಲ್ಲಿ ಕಾಣಬಹುದು ಅಂತ ನನ್ನ ಅನಿಸಿಕೆ ಸರ್. ಈಗ ಕೃಷಿ ಬಂದಾಗ ಈ ಅಡಿಕೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಸರ್? ಮೂಲ ನಾನು ಡೈರಿ ಸ್ಟಾರ್ಟ್ ಮಾಡಿ ಒಂದು 10-12 ವರ್ಷಗಳನ್ನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಬರೀ 7 ರೂಪಾಯಿ ರೇಟ್ ಇದ್ದಿದ್ದು ಸರ್ ನನಗೆ. 2 ವರ್ಷದಿಂದ ಅದನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಒಂದು 10-12 ವರ್ಷ ಆಯಿತು. 15 ಲೀಟರ್ ಹಾಲಿನಿಂದ ಹಿಡಿದು 85 ಲೀಟರ್ ಹಾಲು ತನಕ ನಾನು ಹಾಲನ್ನು ಡೆವಲಪ್ ಮಾಡ್ಕೊಂಡು ಬಂದೆ ಸರ್. ಹಸುಗಳು ಕೂಡ ಡೆವಲಪ್ ಆದವು. ಕಾರಣಾಂತರದಿಂದ ಮನೇಲಿ ಸ್ವಲ್ಪ ಸಮಸ್ಯೆ ಆಗಿ ಈಗ ಸದ್ಯ ಡೈರಿ ನಾನು ಸ್ಟಾಪ್ ಮಾಡಿದೆ ಸರ್. ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಆಗ್ತದೆ ಸರ್, ವರ್ಷಕ್ಕೊಂದು 40 ಲೋಡ್ ಕೊಟ್ಟಿಗೆ ಗೊಬ್ಬರ ಆಗೋದು. ನಾನು ಕೊಟ್ಟಿಗೆ ಗೊಬ್ಬರ ಮಾಡ್ಲಿಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅಡಿಕೆ ಸ್ಟಾರ್ಟಿಂಗ್ ಅವಾಗಿನ ನಮ್ಮ ಏರಿಯಾದಲ್ಲಿ ಅಲ್ಲೊಂದು ಇಲ್ಲೊಬ್ಬರು ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಾನು ಅಡಿಕೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಡಿಕೆ ಸ್ಟಾರ್ಟ್ ಮಾಡಿದ್ದಾಯ್ತು ಸರ್. ಸಾಕಷ್ಟು ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿ ಸಾಕಷ್ಟು ಆದಾಯ ಕಂಡಂತವ್ರು ನೀವು. ಈಗ ಅನೇಕ ಸಮಸ್ಯೆಗಳು ಬಂದವು, ಅದಕ್ಕೋಸ್ಕರ ನಾವು ಅವತ್ತಿನ ದಿನದಲ್ಲಿ ಅಂದ್ರೆ ಹೈನುಗಾರಿಕೆಯನ್ನು ನಿಲ್ಲಿಸಿದ್ವಿ ಅಂತ ಹೇಳಿದ್ರೆ, ಇವತ್ತು ಪುನಃ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಏನಾದ್ರೂ ಒಂದು ಪ್ಲಾನ್ ಇದೆಯಾ? ಮಾಡಬೇಕು ಅಂತ ಮನಸ್ಸಲ್ಲಿದೆ, ಬಟ್ ಇವತ್ತು ಹೈನುಗಾರಿಕೆ ಮಾಡ್ಲಿಕ್ಕೆ ಲೇಬರ್ ಬೇಕು ಸರ್. ನಾವೇ ಸ್ವಂತ ಮಾಡ್ಲಿಕ್ಕೆ ಅಂತಂದ್ರೆ ನಮ್ಮ ಏಜ್ ನಮ್ಗೆ ಅದು ಒಗ್ಗಲ್ಲ ಸರ್. ಮನೆಯಲ್ಲಿ ಬೇರೆ ಸಪೋರ್ಟ್ ಅಂತ ಇರಬೇಕು, ಹೆಣ್ಮಕ್ಳು ಸಪೋರ್ಟ್ ಇರಬೇಕು, ಬೇರೆ ಜನ ಹೆಂಗರ ಇವರೆಲ್ಲ ಬೇಕಾಗುತ್ತೆ. ಹಾಗಾಗಿ ನಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದಂಗೆ ಆಯ್ತು. ಅಷ್ಟರ ಕೃಷಿ ಇದ್ದಾಗೆ ಹೈನುಗಾರಿಕೆ ಇದ್ರೆ ಅದು ಸಪೋರ್ಟಿಂಗ್ ಆಗಿರುತ್ತೆ, ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳು ಕೃಷಿಗೂ ಕೂಡ ಇದೇ ಇರುತ್ತೆ ಸರ್. ಒಟ್ಟಾರೆ ಎಷ್ಟೆಕರೆ ಜಮೀನ್ ಇತ್ತು ನಿಮಗೆ? ನಾವು 5 ಜನ ಅಣ್ಣ ತಮ್ಮಂದ್ರು. ಫಸ್ಟ್ 2.5 ಎಕರೆ ಜಮೀನ್ ಇದ್ದವು ನಮ್ಮ ತಂದೆಯವ್ರ ಕಾಲದಲ್ಲಿ. ಇವತ್ತು ಒಂದು 20 ಎಕರೆ ಜಮೀನು ಒಟ್ಟಲ್ಲಿ ಬೇರೆ ಡಿವೈಡ್ ಆಗಿದ್ದಾವೆ. ಒಬ್ಬೊಬ್ಬರು 3-4 ಎಕರೆ ತೋಟ ಎಲ್ಲರೂ ತೋಟ ಮಾಡ್ಕೊಂಡಿದ್ದಾವೆ. ಈಗ ಪ್ರಾರಂಭದಲ್ಲಿ 2.5 ಎಕರೆ ಜಮೀನ್ ಇದ್ದಂತದ್ದು ನಿಮ್ದು ಅಂದ್ರೆ ಅಂತ ಯಾವ ರೀತಿ ನೀವು ಕೃಷಿಯಲ್ಲಿ ದುಡಿದು ಜಮೀನನ್ನ ತಗೊಂಡ್ರೆ? ಸೊ ಕೃಷಿ ಅನ್ನೋದಕ್ಕಿಂತ ಕೂಡ ನಾನು ನಮ್ಮ ಬ್ರದರ್ ಇಬ್ಬರು ಗವರ್ಮೆಂಟ್ ಆಫೀಷಿಯಲ್ ಆಗಿದ್ವಿ ಅಂತ ಹೇಳಿದ್ವಿ ನಾನು ಮುಂಚೆನೆ. ನಾವು ಗವರ್ಮೆಂಟ್ ಆಫೀಷಿಯಲ್ ಆಗಿದ್ರಿಂದ ನಾವು ಕಂಪೇರ್ ನಮ್ಗೆ ಏನ್ ಬೇಕೋ ಅಷ್ಟು ದುಡ್ಡು ಇಟ್ಕೊಂಡು ಉಳಿದ ದುಡ್ಡು ನಾವು ನಮ್ಮ ತಂದೆ ಕಡೆ ಕೊಟ್ಕೊಂಡ್ ಬರ್ತಾ ಇದ್ವಿ. ನಮ್ಮ ತಂದೆ ಕೂಡ ಒಬ್ಬ ರಿಟೈರ್ಡ್ ಸ್ಕೂಲ್ ಮಾಸ್ಟರ್. ಆ ಸಂಪನ್ಮೂಲದಿಂದ ಮೊದಲೇ ರೇಟ್ ಎಲ್ಲ ಬಹಳ ಕಡಿಮೆ ಇತ್ತು ಸರ್. 8-10 ಸಾವಿರ ರೂಪಾಯಿ 1 ಎಕರೆ ಜಮೀನ್ ಸಿಗ್ತಾ ಇತ್ತು. ಆ ಒಂದು ಮಾರ್ಕೆಟ್ ವ್ಯಾಲ್ಯೂನಲ್ಲಿ ನಾವು ಲ್ಯಾಂಡ್ ಡೆವಲಪ್ ಮಾಡ್ಕೊಂಡಿದ್ವಿ ಸರ್. ಈಗೆಲ್ಲ 5 ಜನ ಅಣ್ಣ ತಮ್ಮಂದಿರು ತಂದೆ ತಾಯಿ ಎಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತಿನ ಒಂದು ಕೃಷಿ ಜೀವನ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಸರ್, ಅವತ್ತು ಒಗ್ಗಟ್ಟಿನ ಕುಟುಂಬ ಅನ್ನೋದೊಂಥರ ಏನೋ ಖುಷಿ ಇತ್ತು ಸರ್. ಇವತ್ತೆಲ್ಲ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಇವತ್ತು ಕಂಪೇರ್ಟ್ ದುಡ್ಡಿನಿಂದ ಓಡ್ತಾ ಇದಾವೆ. ಹಂಗಾಗಿ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಅದೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಸರ್. ಅಂದ್ರೆ ನಾವೆಲ್ಲ ಒಗ್ಗೂಡಿ ಜೀವನ ಮಾಡೋದೇ ಉತ್ತಮ ಕೃಷಿಯಲ್ಲಿ. ಹೌದು ಸರ್, ಕೃಷಿಯಲ್ಲಿ ಒಗ್ಗಟ್ಟಿನ ಕುಟುಂಬ ಇದ್ರೇನೆ ಕೃಷಿಗೆ ಉತ್ತಮ ಸರ್, ಹೆಲ್ಪ್ ಆಗುತ್ತೆ. ನಾವೆಲ್ಲ ಬೇರೆ ಬೇರೆ ಆದಾಗ ಒಬ್ಬಂಟಿಗರಾದಾಗ ಈಗ ಕೃಷಿ ಮಾಡಿದ್ರೆ ಈ ಕಡೆ ಹೈನುಗಾರಿಕೆ ಮಾಡೋಕ್ಕಾಗಲ್ಲ, ಹೈನುಗಾರಿಕೆ ಮಾಡಿದ್ರೆ ಕೃಷಿ ಮಾಡೋಕ್ಕಾಗಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸಬೇಕು ಸರ್. ಅಡಿಕೆ ಮಾಡಿದ ಉದ್ದೇಶ ಅದಕ್ಕೋಸ್ಕರ ಸರ್. ಒಗ್ಗಟ್ಟಿದ್ರೆ ಅಡಿಕೆ ಮಾಡ್ತಿದ್ದಿಲ್ಲ ಗೊತ್ತಿಲ್ಲ, ಯಾವಾಗ ನಾವು ಡಿವೈಡ್ ಆದ್ರೆ ಬೇರೆ ಕ್ರಾಪ್ ಅನ್ನು ಮಾಡ್ಲಿಕ್ಕೆ ಆಗಲ್ಲ, ತೋಟಗಾರಿಕೆ ಬೆಳೆ ಆದ್ರೆ ವರ್ಷಕ್ಕೊಂದ್ಸರಿ ಏನಾದ್ರು ಮಾಡ್ಕೊಂಡು ಹೋಗೋದು ಅನ್ನೋ ಉದ್ದೇಶಕ್ಕೆ ಅಡಿಕೆ ಇಂಪ್ಲಿಮೆಂಟ್ ಮಾಡಿದ್ ಸರ್. ಬಟ್ ಈಗ ಅದು ಸೂಕ್ತ ಅಂತ ಈಗ ಅನ್ಸುತ್ತೆ ಸರ್, ಈಗ ಕಂಪೇರಿಟಿವ್ಲಿ. ಬಟ್ ಎಲ್ಲರೂ ಅಡಿಕೆನೆ ಮಾಡಿದ್ರೆ ಬೇರೆ ಬೆಳೆ ಆಹಾರ ಧಾನ್ಯಗಳು ಅಭಾವ ಸೃಷ್ಟಿ ಆಗಬಹುದು. ಈಗ ಇರುವಂತಹ 3 ಎಕರೆ ಜಮೀನಿನಲ್ಲಿ ಈ ಸಮಗ್ರ ಕೃಷಿಯನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಸರ್? ಸ್ಟಾರ್ಟಿಂಗ್ ಅಡಿಕೆ ಫಲಕ್ ಬರೋಕ್ಕಿಂತ ಮುಂಚೆನೆ ದ್ವಿದಳ ಧಾನ್ಯ ಹಾಕಿದೆ ಸರ್. ಹೆಸರು, ಅಲಸಂದೆ, ಉದ್ದು, ಅವರೇ ಈ ತರ ಎಲ್ಲ ಆಗ್ತಿದೆ. ಅದರಿಂದ ನಾನು ಸಂಪನ್ಮೂಲ ಗಳಿಸಬೇಕು ಅನ್ನೋ ಉದ್ದೇಶಕ್ಕಿಂತ ಭೂಮಿನ ಫಲವತ್ತತೆ ಮಾಡಬೇಕು ಅಂತ ನಾನು ಪ್ಯೂರ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಮಣ್ಣು ಯೂಸ್ ಮಾಡಿ ನನ್ನ ತೋಟ ಡೆವಲಪ್ ಮಾಡಿದೆ ಸರ್. ಈ ವರ್ಷ ಮಾತ್ರ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೇನೆ. ಇದುವರೆಗೂ ನಾನು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವನ್ನೆಲ್ಲ ನಾನು ಸಾಕಷ್ಟು ತಂದು ಯೂಸ್ ಮಾಡ್ತೇನೆ ಸರ್. ಅದ್ರ ಜೊತೆಗೆ ಗೋಕುಪಾಮೃತ, ಜೀವಾಮೃತ ಇವನ್ನು ಕೂಡ ನಾನು ರೆಗ್ಯುಲರ್ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಸರ್. ಸುಮಾರು ಒಂದು 5-6 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೇನೆ. ಈಗ ಸಾವಯವ ಕೃಷಿಯಲ್ಲಿ ನೀವು ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡದೆ ನೀವು ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಬಂದಂತವ್ರು, ಯಾಕೆ ದಿಢೀರ್ನೆ ನೀವು ರಾಸಾಯನಿಕ ಕೃಷಿಗೆ ಒಂದ್ ಸ್ವಲ್ಪ ಒತ್ತು ಕೊಟ್ರೆ? ಸರ್, ಈಗ ಪ್ರತಿಯೊಬ್ಬರು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದಾರೆ ಸರ್. ನಾವು ಅವರನ್ನು ನೋಡಿದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ರಿಸ್ಕ್ ತಗೊಂಡು ಮಾಡಿದ್ರು ಕೂಡ ಅವ್ರು ಈಕ್ವಲೆಂಟ್ ಆಗಿ ನಾವು ಈಲ್ಡ್ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆ ತರ ಕೇಳಿದಾಗ ಕೃಷಿ ಕ್ಷೇತ್ರದಾಗಿರ್ತಕ್ಕಂತ ಕೆಲವು ಅಧಿಕಾರಿಗಳು ಕೂಡ ಹೇಳಿದ್ರು, ಸ್ವಲ್ಪ ಲೈಟ್ ಆಗಿ ಬೇಕಾಗುತ್ತೆ, ನೀವು ಅಟ್ ಲೀಸ್ಟ್ ಇಯರ್ಲಿ 1,000 ಕೊಡಬೇಕಾಗುತ್ತೆ ಅಂತ ಹೇಳಿ ಅವ್ರ ಶಿಫಾರಸಿನ ಪ್ರಕಾರ, ಬಹಳ ಪ್ರಮಾಣದಲ್ಲಿ ಏನಲ್ಲ, ಅವ್ರ ಶಿಫಾರಸಿನ ಪ್ರಕಾರ ನಾವು ಸ್ವಲ್ಪ ಎನ್ಪಿಕೆ ಕೊಡ್ತಾ ಇದ್ದೀವಿ ಸರ್. ಈಗ ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ ಅಂದ್ರೆ ಅಡಿಕೆ ಬೆಳೆಯುವಂತ ಒಂದು ಜಮೀನಿನಲ್ಲಿ ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ ವರ್ಷಕ್ಕೊಮ್ಮೆ ಆಗಲಿ 2 ವರ್ಷಕ್ಕೊಮ್ಮೆ ಆಗಲಿ ಪ್ರತಿ 2-3 ವರ್ಷಕ್ಕೊಂದ್ಸರಿ ಮಾಡಿಸ್ತಾನೆ ಇದ್ದೇವೆ ಸರ್. ಅದೇನ್ ಡೆಫಿಸಿಟ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ಬರ್ತಾ ಇದ್ದೇವೆ ಸರ್. ಅಂದ್ರೆ ನಿಮ್ಮ ಜಮೀನಿನಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ, ಈ ನಿಟ್ಟಿನಲ್ಲಿ ಏನಾದ್ರೂ ನಿಮ್ಗೆ ಮಾಹಿತಿ ಸಿಕ್ಕಿದೆಯಾ? ಇದ್ರ ರಿಪೋರ್ಟ್ ಮೇಲೆ ಮಾಡ್ಕೊಂತ ಬರ್ತೇವೆ ಸರ್. ಅಂತ ಕೊರತೆ ಅಂತ ಏನು ಬಂದಿಲ್ಲ ಸರ್. ಯಾಕೆ ನಮ್ಮ ಮೂಲತ ಹೊರಗಡೆ ಮಣ್ಣು ಕೊಟ್ಟಿಗೆ ಗೊಬ್ಬರ ನಾನು ಕೊಟ್ಕೊಂತ ಬಂದು ಜೀವಾಮೃತ ಅದನ್ನೆಲ್ಲ ಮಾಡ್ಕೊಂತ ಬಂದ್ರದಿಂದ ಅಂತ ಡೆಫಿಸಿಟಿ ಅಂತ ಏನು ಸೊ ಎಕರೆಗೆ 550 600 ಗಿಡ ಬೇಕಾಗುತ್ತೆ ಸರ್. ಪ್ರಾರಂಭದಲ್ಲಿ ನೀವು ಬಾಳೆ ಬೆಳೆಯಕ್ ಹೋಗ್ಲಿಲ್ಲ, ದ್ವಿದಳ ಧಾನ್ಯಗಳು ಬೆಳೆದ್ರೆ ಬಾಳೆ ಹಾಕಿದ್ರೆ ಸರ್ ಬಾಳೆಯಿಂದ ನಮಗೆ ಹೆಲ್ಪ್ ಆಗ್ಲಿಲ್ಲ. ಹೊಲ ಸುತ್ತಲೂ ಸ್ವಲ್ಪ ಟೀಕು ಮಹಾಗಣಿ ಈ ತರ ನಮಗೆ ಮನೆಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಬಳ್ಕೊಂಡಿದೆ. ಈ ಒಂದು 20 ವರ್ಷ ಆಗಿದೆ. ಹೆಚ್ಚು ಕಡೆ ನಮ್ಮ ಮನೆ ಕಟ್ಟಿಗೆ ಶುರು ಮಾಡಿದ್ರೆ ನಮ್ಮ ನಾಟ ಸಾಕಷ್ಟು ಆಗುತ್ತೆ ನಮಗೆ. ನಿಮ್ಮ ಒಂದು ಅಡಿಕೆಯಲ್ಲಿ ಅರಣ್ಯ ಸಸಿಗಳನ್ನ ಬೆಳೆದಿರ ಸುತ್ತಲೂ ವೇಸ್ಟೇಜ್ ಜಮೀನ್ ಬರುತ್ತೆ, ಟ್ರಾಕ್ಟರ್ ಹೋಗ್ಲಾಲ ಕಡೆಗೆ ಸ್ವಲ್ಪ ಜಮೀನು ಎಕ್ಸಸ್ ಇರೋ ಕಡೆಗೆ ಮಾಡ್ಕೊಂಡಿದೆ ಸರ್. ಈಗ ಅರಣ್ಯ ಸಸಿಗಳನ್ನ ಬೆಳೆಯೋದ್ರಿಂದ ನಮ್ಮ ರೈತರಿಗೆ ಏನು ಅನುಕೂಲ ಅಂತ ಹೇಳಿ? ಅನುಕೂಲ ಆಗುತ್ತೆ ಸರ್, ಸಾಕಷ್ಟು ಅನುಕೂಲ ಆಗುತ್ತೆ. ಬಟ್ ಭೂಮಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ. ಬಟ್ ಅದನ್ನೇ ಮೇನ್ ಲ್ಯಾಂಡ್ಗೆ ಹಾಕಿ ನಾವು ತೆಗಿತೇವೆ ಅಂತಂದ್ರೆ ಕಷ್ಟ ಆಗುತ್ತೆ ಸರ್. ಯಥೇಚ್ಛ ಜಮೀನು ಇದ್ದವರು, ಬದುಗಳು ದೊಡ್ಡವಿದ್ದವು, ಆ ಮಣ್ಣು ಸವಕಳನ್ನು ತಡಿಬಹುದು. ನಮಗೆ ಬೇಕಾದಂತ ಫರ್ನಿಚರ್ಗಳಿಗೆ ಆಯ್ತು, ಮನೆ ಕಟ್ಟಲಿಕ್ಕೆ ಆಯ್ತು. ಯಾಕಂದ್ರೆ ಈಗ ಪ್ರತಿಯೊಬ್ಬರನ್ನು ಕೂಡ ಫ್ಯಾಮಿಲಿ ಡೆವಲಪ್ ಆದೇ ಆಗುತ್ತೆ, ಡೆವಲಪ್ ಆದ್ಮೇಲೆ ಹೊಸ ಮನೆಗಳು ಕಟ್ಟಲೇಬೇಕಾಗುತ್ತೆ. ಆ ರೀತಿ ನಾವು ಹೊರಗಡೆ ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ಮರಗಳನ್ನ ಉಪಯೋಗಿಸ್ಕೊಂಡು ನಾವು ಬೇರೆ ನಮ್ಮನ್ನು ಮಾಡ್ಕೊಬಹುದು ಸರ್. ಫರ್ನಿಚರ್ ಆಯ್ತು, ಮನೆ ಕಟ್ಟಲಿಕ್ಕೆ ಆಯ್ತು, ಅದನ್ನ ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಸಾಯ್ದನ್ನು ಕೊಡ್ಲೂಬಹುದು. ಮಹಾಗಣಿ ಟೇಕು ಇವತ್ತು ಒಳ್ಳೆ ರೇಟು ಕೂಡ ಇದೆ, ಚೆನ್ನಾಗಿ ಬಂದ್ರೆ ಅದರಿಂದ ಸಂಪನ್ಮೂಲನೂ ಆಗುತ್ತೆ ಸರ್. ಇಲ್ಲ ಅಂತಲ್ಲ. ಇದ್ರ ಮಹಾಗಣಿ ಎಷ್ಟು ಹಾಕಿದ್ರೆ, ಟೇಕ್ ಎಷ್ಟು ಹಾಕಿದ್ರೆ ಸರ್? ಎರಡು ಸೇರಿ ಒಂದು ಅದೊಂದು 50, ಅದೊಂದು 50, 120 ಕೂಡ ಇದೆ ಸರ್. ಯಾವ್ದಾಗಲಿ ನಾಟಿ ಮಾಡಿದ್ರೆ ಸರ್? ಒಂದು 6 ಹಾಕಿಲ್ಲ ಇದೆ ಸರ್. ಹೊರಗಡೆ ಲೈನ್ ಒಂದೇ ಲೈನ್ ಇಂಟರ್ ಲ್ಯಾಂಡ್ ಅಲ್ಲಿ ಏನು ಹಾಕಿಲ್ಲ ಸವ. ಈಗ ಸಾಕಷ್ಟು ಜನ ರೈತರು ಅಡಿಕೆ ಹಾಕಿದ್ಮೇಲೆ ಬೌಂಡ್ರಿಗೆಲ್ಲ ಸುತ್ತಲೂ ತೆಂಗು ಹಾಕ್ತಾರೆ. ಯಾಕೆ ನೀವು ಅರಣ್ಯ ಸಸಿಗಳು ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರೆ ಸರ್? ತೆಂಗು ಇದಾವೆ ಸರ್, ತೆಂಗು ಇಲ್ಲ ಅಂತಲ್ಲ. ತೆಂಗು ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕಷ್ಟು ಒಂದು 10-20 ತೆಂಗು ಇದಾವೆ. ತೆಂಗಿನಿಂದ ಮೇನ್ ಅಳಿಲಿಂದ ಅಡಿಕೆ ಗಿಡಕ್ಕೆ ತೊಂದರೆ ಆಗ್ತಾ ಇದೆ ಸರ್. ತೆಂಗು ನಮ್ಮ ಮೊದಲು ಬಂದ ಒಂದು ಇಳುವರಿ ಈಗ ಬರ್ತಾ ಇಲ್ಲ ಸರ್. ತೆಂಗಿಗೆ ಮುಸಿ ಆಗುತ್ತೆ ಸ್ವಲ್ಪ, ತೆಂಗು ಬೆಳೆನೂ ಕೂಡ ಕಡಿಮೆ ಆಗ್ತಾ ಇದೆ, ಅಳಿಲಿಂದ ಬಹಳ ತೊಂದರೆ ಆಗ್ತಾ ಇದೆ ಸರ್. ಈಗೆಲ್ಲ ಸುತ್ತಲೂ ನೀವು ಜಮೀನಿನಲ್ಲಿ ಬದುಗಳ ನಿರ್ಮಾಣ ಯಾವ ಪ್ರಮಾಣದಲ್ಲಿ ಮಾಡಿದ್ರ? ಬದುಗಳು ಆ ಲ್ಯಾಂಡಿಗೆ ತಕ್ಕಂಗಿದ್ದೇವೆ ಸರ್. ಸ್ವಲ್ಪ ಐಟಮ್ ಮಾಡಿದ್ದಾನೆ, ಹೊರಗಡೆಯಿಂದ ಯಾವ್ದೋ ನೀರು ನಮ್ಮ ಹೊಲಕ್ಕೆ ಬರ್ದಂಗೆ, ಪಕ್ಕದ ಜಮೀನಿಂದ ನಮಗೇನು ತೊಂದರೆ ಆಗದಂಗೆ, ವೆಹಿಕಲ್ ಓಡಾಡ್ಲಿಕ್ಕೆ ಅನುಕೂಲ ಆಗಂಗೆ. ಈಗ ಬದುಗಳ ಮೇಲೇನು ಹಾಕಿದ್ರೆ ನೀವು ಅರಣ್ಯ ಸಸಿಗಳು? ಬದುಗಳ ಮೇಲೆ ಹಾಕಿರೋದು. ಅಷ್ಟು ಅನುಕೂಲ ಆಯ್ತಲ್ವಾ? ಅವು ಅನುಕೂಲ ಆಗುತ್ತೆ ಸರ್. ಅದರಿಂದ ಬಿತ್ತಕ್ಕಂತ ಎಲೆದರ್ಗೂ ಅದೆಲ್ಲ ಪಕ್ಕದ ಒಂದು 2-3 ಲೈನ್ ಅಡಿಕೆ ಗಿಡಕ್ಕೂ ಕೂಡ ಅದೇ ಫಲವತ್ತತೆ ಆಗುತ್ತೆ, ನೆರಳಿರುತ್ತೆ. ನಾವು ಹೊಲಕ್ಕೆ ಹೋದಾಗ ಮಾಡಿದಾಗ ಕೂಡ್ಲಿಕ್ಕೂ ರೆಸ್ಟ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಹುಲ್ಲಾಗಲ್ಲ ಸರ್, ವೀಡಿಂಗ್ ಕಡಿಮೆ ಆಗುತ್ತೆ, ಆತರ ಇರೋದ್ರಿಂದ ಅನುಕೂಲ ಆಗುತ್ತೆ ಸರ್. ನೀರಿನ ಒಂದು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ನಿಮ್ಮ ತೋಟದಲ್ಲಿ? ಸರ್, ನಾನು ಇದುವರೆಗೂ ಚಾನಲ್ ನೀರು ಯೂಸ್ ಮಾಡಿಲ್ಲ ಸರ್. ಚಾನಲ್ ನೀರು ಎಲ್ಲ ನನ್ನ ಪ್ರತಿಯೊಂದು ಜಮೀನುಗಳಿಗೂ ಚಾನಲ್ ನೀರು ಫೆಸಿಲಿಟಿ ಇದೆ, ಬಟ್ ಚಾನಲ್ ನೀರು ಯೂಸ್ ಮಾಡೇ ಇಲ್ಲ. ಕೊಳವೆ ಬಾವಿ ಇದೆ, ಆದಷ್ಟು ನಮ್ಮ ಏರಿಯಾಕ್ಕೆ ನೀರಿನ ಸಾಕಷ್ಟು ಬೇಕಾಗಿಲ್ಲ ಸರ್. ನೀರಿನ ಪ್ರಮಾಣ ಕಡಿಮೆ ಕೊಡಬೇಕಾಗಿರೋದ್ರಿಂದ ನಾವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಟೈಪ್ ಮಾಡ್ಕೊಂಡು ಎರಡನ್ನೂ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಕೊಳವೆ ಬಾವಿಯಿಂದನೇ ನಾನು ನೀರು ಉಪಯೋಗಿಸ್ತೇನೆ ಸರ್. ಈಗ ಅಡಿಕೆ ಬೆಳೆಗೆ ಅಂತಂದ್ರೆ ವರ್ಷದ ಯಾವ ಕಾಲದಲ್ಲಿ ಅದರಲ್ಲಿ ಒಳಗಡೆ ಎಲ್ಲ ಬೇಸಾಯ ಕ್ರಮ ಮಾಡಿಸ್ತೀವಿ? ಎಸ್ಪೆಷಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಮಾತ್ರ ಕಲ್ಟಿವೇಷನ್ ಮಾಡ್ತೇವೆ ಸರ್. ರೈನಿ ಸೀಸನ್ ಕಲ್ಟಿವೇಷನ್ ಮಾಡೋದು ಸರ್. ವೈಡಿಂಗ್ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೇವೆ ಸರ್ ಅಷ್ಟೇ. ಯಾವುದೇ ಕಳೆನಾಶಕ ಅಂತ ಸಿಂಪಡಣೆ ಮಾಡಲ್ಲ. ನಾಶಕ ವರ್ಷಕ್ಕೊಂದ್ಸರಿ ರೈನಿ ಸೀಸನ್ ಅಲ್ಲಿ ಅಡಿಕೆ ಕೇಣಿ ಕೊಡ್ತೇವೆ ಸರ್. ನಾವು ಅವ್ರು ಬಂದ ಟೈಮ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು, ಈಗ ಕಲ್ಟಿವೇಷನ್ ಮಾಡಕ್ ಬರಲ್ಲ ಅಂತೇಳಿ ಒಂದ್ ಸರಿ ಮಾತ್ರ ಮಾಡ್ತೇವೆ ಸರ್. ಈಗ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ನಿಮ್ಗೇನು ಅಷ್ಟೊಂದು ಅನುಕೂಲ ಆಗಲ್ಲಲ್ವಾ? ಕಳೆಗಳು ಹೋಗುತ್ತೆ ಒಂದು ಅಷ್ಟೇನೆ, ಈಗ ಬೇರೆಲ್ಲ ನೋಡಿದ್ರೆ ಸಾಕಷ್ಟು ನಷ್ಟ ಆಗುತ್ತೆ. ನಷ್ಟ ಆಗುತ್ತೆ ಸರ್. ನಾನು ಆಕ್ಚುಲಿ ಅದನ್ನು ಕೂಡ ಸಾವಯವ ಟೈಪ್ ಏನೇ ಗೋಮೂತ್ರದಿಂದನೇ ಮಾಡಿದ್ರು ಸರ್. ಗೋಲ್ಡನ್ ಅಂತೇಳಿ ಬೆಂಗಳೂರಿಂದ ಒಬ್ರು ನಮಗೆ ಪರಿಚಯ ಆಗಿ ಮಾಡಿದ್ರು ಸರ್, ಅದನ್ನು ಕೂಡ ಯೂಸ್ ಮಾಡಿದ್ವಿ. ಬಟ್ ಏನಾಗ ಕಾಸ್ಟ್ಲಿ ಆಗುತ್ತೆ ಸರ್, ಈಗ ಬರ್ತಕ್ಕಂಥ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ನಾವು ಬೇರೆ ಡೀಪ್ ಆಗಿ ಹೋಗ್ತಕ್ಕಂಥ ವೆಡಿಸೈಡ್ಗಳನ್ನ ಅವನು ಯೂಸ್ ಮಾಡಲ್ಲ. ಸ್ವಲ್ಪ ಹಾರ್ಮ್ಫುಲ್ ಕಡಿಮೆ ಇರೋಂಥವನ್ನ ಯೂಸ್ ಮಾಡ್ಕೊಂಡು ಲೈಟಾಗಿ ಮತ್ತೆ ಕೂಲರ್ನ ಇದು ಮಾಡ್ಕೊಂಡು ಲೇಬರ್ ಕಡೆಯಿಂದ ಕೂಡ ವೀಡಿಯೋ ತೆಗೆಸ್ಕೊಂಡು ಮಾಡ್ತೇವೆ ಸರ್. ಈಗ ಅಡಿಕೆ ಒಳಗಡೆ ಏಲಕ್ಕಿ ಬೆಳೆದಿವಿ ಅಂತ ಹೇಳಿದ್ರಲ್ಲ, ಏಲಕ್ಕಿ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಬೆಳೆದ್ರೆ? ಸೊ ಏಲಕ್ಕಿಯನ್ನು ಕೂಡ ನಾವು ಟ್ರಯಲ್ ಬೇಸಿಸ್ಗೆ ಅಂತ ಏಲಕ್ಕಿ ಅರಿಶಿನ ನಾವು ನೆಕ್ಸ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ನಾವು ಇದಕ್ಕೆ ಹಾಕೊಂಡಿದ್ ಸರ್, ಒಂದು 50-50 ಗುಣ ಹಾಕೊಂಡಿದ್ದಾವೆ. ಅದು ಯಾವ ರೀತಿ ಬರುತ್ತೆ ನೋಡ್ಕೊಂಡು ಆಮೇಲೆ ಕಂಪ್ಲೀಟ್ ಲ್ಯಾಂಡ್ಗೆ ಡೆವಲಪ್ ಮಾಡಬೇಕು ಅಂತಂತೇಳಿ ಗುರಿ ಇಟ್ಕೊಂಡಿದ್ವಿ ಸರ್. ಏಲಕ್ಕಿ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ? ಸಾಗರದಿಂದ ಸರ್. ನಮ್ಮ ಕುಕ್ಕಡ ಸ್ನೇಹಿತರೊಬ್ಬ ಚಂದ್ರಶೇಖರ್ ಅಂತೇಳಿ ತರಿಸ್ಕೊಟ್ಟಿದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಸುಮಾರು ಅಂತಂದ್ರೆ ಅದಕ್ಕೆ ಬೇರೆ ಸಪರೇಟ್ ಆದಂತಹ ಒಂದು ಗೊಬ್ಬರಗಳನ್ನ ಕೊಟ್ಟು ನೀರಿನ ಒಂದು ನಿರ್ವಹಣೆ ಮಾಡಿದ್ರೆ? ಏಲಕ್ಕಿಗೆ ಮಾಡಲೇಬೇಕಾಗುತ್ತೆ ಸರ್. ಏಲಕ್ಕಿಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಎರಡೆರಡು ಗುಣಿ ತೆಗೆಸಿ ಅದಕ್ಕೆ ಮೇಲ್ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಬೇಕಾಗುತ್ತೆ ಸರ್. ಸಸಿ ನಾಟಿ ಮಾಡಿದ್ಮೇಲೆ ಅಂದ್ರೆ ಏನಾದ್ರು ರೋಗ ರುಜಿನ ಈ ತರ ಏನಾದ್ರು ಕಂಡು ಬಂದಿದ್ದೀನಿ? ಇದುವರೆಗೆ ಏನ್ ಕಂಡಿಲ್ಲ ಸರ್. ಒಂದೊಂದು ವರ್ಷ ಆಗ್ತಾ ಬಂತು, ಮೊನ್ನೆ ಕೃಷಿ ಇಲಾಖೆಯಿಂದ ಕೆಲವರು ಬಂದು ನೋಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಚೆನ್ನಾಗಿ ಬಂದಿದೆ ಸರ್, ಇನ್ನು ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲ ಜಾಸ್ತಿ ಆಯ್ತು ಈ ವರ್ಷ ಸರ್. ಮಳೆಗಾಲ ನನ್ಗೆ ಸಮಸ್ಯೆನೇ ಆಗಲ್ಲ ಸರ್. ನಾನು ಬಸೆ ಪೈಪ್ ಲೈನ್ ಮಾಡಿದ್ದೇನೆ, ಟ್ರೆಂಚ್ ಓಡಿಸಿ ಎರಡು ಅಡಿಕೆ ನಡುವೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮಳೆ ಬಂದ್ರು ಕೂಡ ನಾನು ಲ್ಯಾಂಡಲ್ಲೇ ಓಡಾಡಬಹುದು ಸರ್. ಆ ರೀತಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಸರ್. ಏಲಕ್ಕಿ ನಾಟಿ ಮಾಡಿದ್ವಿ, 50 ಸಸಿ ಒಳ್ಳೆ ಉತ್ತಮವಾಗಿ ಬಂದಿದ್ವಿ ಅಂತ ಹೇಳಿದ್ರಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪ್ರಮಾಣದಲ್ಲಿ ಹೆಚ್ಚು ಮಾಡ್ಬೇಕಂತ ಇದೆ ಏಲಕ್ಕಿ ಬೆಳೆ? ಈ ಸರಿ ಅದು ಏಳು ಚೆನ್ನಾಗಿ ಬಂತು ಅಂದ್ರೆ 1 ಎಕರೆ ಮಾಡ್ಬೇಕು ಅಂತ ಇದೆ ಸರ್. ಸ್ಟಾರ್ಟಿಂಗ್ 1 ಎಕರೆ ಮಾಡ್ಬೇಕು ಅಂತ ಇದೆ, ಆಮೇಲೆ ಕಂಪ್ಲೀಟ್ ಆಗಿ 3 ಎಕರೆದನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸರ್. ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಸರ್. ಈಗ ಅಡಿಕೆ ಗಿಡದೆಲ್ಲ ನೆರಳು ಬರುತ್ತೆ, ಅದರಲ್ಲಿ ಉತ್ಕೃಷ್ಟವಾಗಿ ಬಂದಿದೆ ಏಲಕ್ಕಿ? ಬರುತ್ತೆ ಸರ್, ಏಲಕ್ಕಿ ಬರುತ್ತೆ ಸರ್. ಏಲಕ್ಕಿಗೆ ನೆರಳಿದಷ್ಟು ಒಳ್ಳೆ ಸರ್. ಆಕ್ಚುಲಿ ಬಿಸಿಲಿಗೆ ಅಂತ ನೆರಳೆಲ್ಲ ಚೆನ್ನಾಗಿ ಬರುತ್ತೆ ಏಲಕ್ಕಿ. ಅದು 4 ಗಿಡ ಅಡಿಕೆ 4 ಗಿಡದ ನಡುವೆ ಹಾಕಬೇಕಾಗುತ್ತೆ ಸರ್ ಏಲಕ್ಕಿನ. ಮತ್ತೆ ಇದ್ರ ಜೊತೆಗೆ ಏನಾದ್ರು ಕಾಳುಮೆಣಸು ಹಾಕಿದ್ರೆ? ಕಾಳುಮೆಣಸು ಹಾಕಿದ್ದೆ ಸರ್. ಕಾಳುಮೆಣಸು ಹಾಕಿ ಒಂದು 3 ವರ್ಷ ಬಂದ್ ಸರ್. ಆಕ್ಚುಲಿ ಒಂದು ಸ್ಟಾರ್ಟಿಂಗ್ ಒಂದು 10-20 ಕೆಜಿ ಅಂತ ಹಿಡಿದು 3 ಕ್ವಿಂಟಲ್ ತನಕ ತೆಗೆದ್ವಿ. ಸೊರಗು ರೋಗ ಬಂದು ಒಂದೇ ಸರಿಗೆ ನಮ್ಮ ಸ್ನೇಹಿತರ ಒಂದು 3-4 ಜನದ್ದು ಒಂದೇ ಸರಿ ಹೋಗ್ಬಿಡ್ ಸರ್. 1 ತಿಂಗಳಲ್ಲಿ ಸುಮಾರು ಒಂದು 15 ಎಕರೆ ಹೋಯ್ತು ಸರ್ ನಂದು ಸೇರಿ. ಸೊರಗು ರೋಗ ಬಂದಾಗ ನೀವು ಯಾವುದೇ ಔಷಧಿ ಹೊಡೆಯುವಂತದ್ದು ಇದನ್ನು ಮಾಡಲಿಲ್ಲ? ಎಲ್ಲಾ ಪ್ರಯತ್ನ ಮಾಡಿ ಸರ್. ಕೃಷಿ ಇಲಾಖೆಯಿಂದ ಎಲ್ಲರೂ ತಜ್ಞರು ಎಲ್ಲರೂ ಬಂದು ಅವ್ರು ಶಿಫಾರಸು ಮಾಡಿದ್ದನ್ನು ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ, ಆದ್ರೂ ಕೂಡ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಸರ್. ಈಗ ಮತ್ತೆ ಹಾಕ್ಬೇಕಂತ ಅನಿಸ್ತು ನಿಮಗೆ ಕಾಳುಮೆಣಸು? ಕಾಳುಮೆಣಸು ಮತ್ತೆ ಸ್ಟಾರ್ಟ್ ಮಾಡಿದೆ ಸರ್. ಮತ್ತೆ ಈ ಸರಿ ಕೂಡ ಒಂದು 100 ಗಿಡ ಹಾಕಿದೆ ಸರ್. ಎಲ್ಲಿಂದ ಸಸಿ ತರ್ತೀರಾ ನೀವು? ಕಾಳುಮೆಣಸಿನ ಸಸಿ ಆಗಿರ್ಬೋದು, ಏಲಕ್ಕಿ ಸಸಿ ಆಗಿರ್ಬೋದು, ಸಾಗರದಿಂದ ಸರ್. ನೀವೇ ಇಲ್ಲಿ ಸಸಿ ಮಾಡ್ಕೊಳಕ್ ಆಗಲ್ಲ? ಇಲ್ಲ ಸರ್, ಆತರ ಕಾಳುಮೆಣಸು ಏಲಕ್ಕಿ ಲವಂಗ ಆತರ ಇಲ್ಲಿ ಯಾರು ಮಾಡ್ಲಿಕ್ಕಿನ ಅಷ್ಟೊಂದು ನುರಿತ ರೈತರು ಯಾರೂ ಇಲ್ಲ. ನಮ್ಮ ಪಕ್ಕದ ಗ್ರಾಮದ ಕುಕ್ಕೋಡ ರೈತರು ಟಿ ಕೆ ಚಂದ್ರಶೇಖರ್ ಅಂತೇಳಿ ಅವ್ರ ಇದ್ರಲ್ಲೆಲ್ಲ ಬಹಳ ಉತ್ಸಾಹಕತೆಯಿಂದ ನಮ್ಮ ಅಕ್ಕಪಕ್ಕದ ಎಲ್ಲಾ ಸುತ್ತಮುತ್ತ ಗ್ರಾಮಸ್ಥರಿಗೆ ಏನೇನು ಬೇಕು ಅಂತೇಳಿ ಒಂದು ಲಿಸ್ಟ್ ಮಾಡ್ಕೊಂಡು ಅವರೇ ಡೋರ್ ಸರ್ವಿಸ್ ಕೊಡ್ತಾರೆ, ತರಿಸ್ಕೊಡ್ತಾರೆ. ಈಗ ಬಿಳಿ ರಾಗಿ ಬೆಳೀತಾ ಇದ್ವಿ ಅಂತ ಹೇಳಿದ್ರಲ್ಲ, ಬಿಳಿ ರಾಗಿ ಅಂತಂದ್ರೆ ಅಡಿಕೆ ಒಳಗಡೆ ಬೆಳೀತಾ ಇದ್ರೆ? ಅಡಿಕೆ ಸಣ್ಣದಿದ್ದಾಗ ಅಡಿಕೆ ಗಿಡದಲ್ಲೇ ಬೆಳೆದಿದೆ ಸರ್. ಅಡಿಕೆ ಒಂದು 2 ವರ್ಷ ಅಡಿಕೆ ಗಿಡ ಇದ್ದಾಗ ಕಂಪ್ಲೀಟ್ ರಾಗಿ ಮಾಡಿದೆ, ಬಹಳ ಚೆನ್ನಾಗಿ ಬಂದ್ ಸರ್. ಪ್ರತ್ಯಕ್ಷಕ್ಕೆ ಮಾಡಿದ್ವಿ ಕೂಡ, ಇಲ್ಲಿ ಕತ್ತಗೆರೆ ಫಾರಂ ನಿಂದ ಎಲ್ಲ ಸುಮಾರು ಜನ ಬಂದು ಒಂದು ಫಂಕ್ಷನ್ ಕೂಡ ಮಾಡಿದ್ವಿ ಸರ್. ಈಗ ಬೆಳೀತಾ ಇಲ್ಲ ಬಿಳಿ ರಾಗಿನ? ಈಗ ಅಡಿಕೆ ಗಿಡ ದೊಡ್ಡವಾಗಿದೆ ಸರ್, ಈಗ ಅದರಲ್ಲಿ ಈ ತರ ಕ್ರಾಪ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಬೇರೆ ಜಮೀನ ಇಲ್ಲ ನಿಮ್ದು? ಬೇರೆ ಜಮೀನ್ ಅಲ್ಲ ಸರ್, ಎಲ್ಲ ಜಮೀನ್ ಎಲ್ಲದನ್ನು ಕರ್ಗ ನಾನು ಇದಕ್ಕೆ ಕನ್ವರ್ಟ್ ಮಾಡಿದೆ ಸರ್ ಆಲ್ರೆಡಿ. ಅಂದ್ರೆ ಬಿಳಿ ರಾಗಿ ಅಂತಂದ್ರೆ ಸಾಕಷ್ಟು ಇಲ್ಲಿ ಯಾರು ಬೆಳೀತಾ ಇಲ್ಲ ರೈತರು ಅಲ್ವಾ? 1/2 ಎಕರೆಗೆ ನಾನು ಹಾಕಿದ್ದು ನಾನೇ ಪ್ರಥಮ ಸರ್ ನಮ್ಮ ಜಿಲ್ಲೆಯಲ್ಲಿ. ಈಗೆಲ್ಲ ಅಡಿಕೆಯಲ್ಲಿ ನೀವು ಹೇಳಿದ್ರ ಜೀವಾಮೃತ ಮಾಡ್ತಾ ಇದ್ವಿ, ಇದನ್ನೆಲ್ಲ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಇದನ್ನೆಲ್ಲ ಕೊಡ್ಬೇಕಂತ ಯಾಕೆ ಅನಿಸ್ತೀನಿ? ಜೀವಾಮೃತ ಗೋಪುಕ ಅಮೃತ ಈಗಲೂ ಕೂಡ ಮಾಡ್ತಾ ಇದ್ದೇನೆ ಸರ್ ನಾನು. ಯಾಕೆಂತ ನನಗೆ ನನಗೆ ಸಾವಯವದ ಮೇಲೆ ಬಹಳ ಒಲವು ಸರ್ ನನಗೆ. ಅದು ಈ ಸರಿ ನಾನು ಯಾಕೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದೆ ಅಂತಂದ್ರೆ, ಬೇರೆದೆಲ್ಲ ಈಗ ನಮ್ಮ ಜಮೀನಿಗೆ ಹೋಲಿಸಿದ್ರೆ ಅವ್ರು ಚೆನ್ನಾಗಿದೆ, ನಿಮ್ದು ಯಾಕಂದ್ರೆ ಎಲ್ಡ್ ಬರುತ್ತಲ್ಲ ಇಷ್ಟೆಲ್ಲ ಮಾಡ್ತೀಯ ಅಂತ ಹೇಳೋದಕ್ಕೋಸ್ಕರ ನಾನು ಇದು ಮಾಡಿದ್ದೇನೆ ಹೊರತು ನಾನು ಇದನ್ನ ಯಾವ್ದನ್ನು ಬಿಟ್ಟಿಲ್ಲ ಸರ್. ಕುಟಿಯ ಗೊಬ್ಬರ, ಮೇಮಣ್ಣು, ಗೋಕೋಪಾಮೃತ, ಜೀವಾಮೃತ ಈಗಲೂ ಕೂಡ ಮಾಡ್ತಾ ಇದ್ದೇನೆ ನಾನು. ಜೀವಾಮೃತ ಮಾಡ್ಬೇಕಂತಂದ್ರೆ ಈಗ ಹಸುವಿನ ಗಂಜಲಿ ಬೇಕಾಗುತ್ತೆ? ಹೌದು ಸರ್, ಬೇಕು ಸರ್. ಒಂದು 200 ಲೀಟರ್ ಒಂದು ಡ್ರಮ್ಗೆ ಒಂದು 2 ಬುಟ್ಟಿ ಸಗಣಿ, ಒಂದು 25-30 ಲೀಟರ್ ಗೋಮೂತ್ರ ಬೇಕಾಗುತ್ತೆ ಸರ್. ಇದನ್ನೆಲ್ಲ ಎಷ್ಟು ದಿನ ತನಕ ಅದನ್ನ ಕೊಳೆ ಹಾಕಬೇಕಾಗುತ್ತೆ? ಒಂದು 8-10 ವರ್ಷ ಸರ್. ಈಗೆಲ್ಲ ಅದು ಕೊಳೆ ಹಾಕಿದ್ಮೇಲೆ ಅದೆಲ್ಲ ನಿಮಗೆ ಕೃಷಿ ಭೂಮಿಗೆ ಹಾಕ್ಬೇಕಂದಾಗ ಅಂದ್ರೆ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ? ಗಿಡ ಬುಡಕ್ಕೆ ಹಾಕ್ಬೋದು ಸರ್, 1 ಲೀಟರ್ ಇಂದ 2 ಲೀಟರ್ವರೆಗೂ ನಮ್ಗಿರ್ತಕ್ಕಂಥ ಪ್ರಮಾಣಕ್ಕನುಸಾರವಾಗಿ ಭೂಮಿ ಮಾಯಿಶ್ಚರ್ ಇರ್ಬೇಕು ಸರ್. ಭೂಮಿ ಹಸಿ ಇದ್ದಾಗ ಮಾತ್ರ ಹಾಕಿದ್ರೆ ಅದಕ್ಕೆ ಚೆನ್ನಾಗುತ್ತೆ ಸರ್. ಡ್ರೈದ ಭೂಮಿ ತಗೊಂಡೋಗಿ ಹಾಕಿದ್ರೆ ಅದು ಹೆಲ್ಪ್ ಆಗಲ್ಲ, ಯಾಕೆ ಅದರಲ್ಲಿ ಜೀವಾಣುಗಳು ಇರೋದ್ರಿಂದ ಅದಕ್ಕೆ ತೇವಾಂಶ ಇದ್ದಾಗ ಅದು ಡೀಪ್ ಆಗಿ ಭೂಮಿ ಒಳಗಡೆ ಹೋಗಿ ಮತ್ತೆ ಮಲ್ಟಿಪ್ಲೈ ಆಗಿ ಜೀವಾಣುಗಳು ಭೂಮಿಯಲ್ಲೆಲ್ಲ ಸೇರ್ಕೊಂಡು ಭೂಮಿ ಫಲವತ್ತತೆ ಆಗುತ್ತೆ. ಅದಕ್ಕೋಸ್ಕರ ಮಾಯಿಶ್ಚರ್ ಇರ್ಬೇಕಾದ್ರೆ ಹಾಕ್ಬೇಕು, ಇಲ್ಲ ಹಾಕಿದ ತಕ್ಷಣ ನಾವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ನಿಮ್ಮ ಅಡಿಕೆ ತೋಟದಲ್ಲಿ ಯಾವಾಗಲೂ ಹಸಿದ್ದೇ ಇರುತ್ತೆ? ಯಾವಾಗಲೂ ಇರುತ್ತೆ ಅಂತ ಏನಿಲ್ಲ ಸರ್, ಯಾವಾಗ ನಾವು ನೀರ್ ಕೊಟ್ಟಾಗ ಮಾತ್ರ ಹಸಿ ಇರುತ್ತೆ. ನಾವು ಅಡಿಕೆ ತೋಟಕ್ಕೆ ನೀರು ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಹಸಿ ಬೇಡ ಅಂತ ಅನ್ಕೊಂಡಿದ್ವಿ ಸರ್. ನಾವೀಗ ತೇವಾಂಶ ಅಂದ್ರೆ ಅಡಿಕೆ ಬೆಳೆಯಲ್ಲಿ ಅಂದ್ರೆ ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಕೊಡ್ತೀರ ನೀವು? ಸರ್ ವೀಕ್ಲಿ ಒನ್ಸ್ ಸ್ಟಾರ್ಟ್ ಮಾಡ್ತೇವೆ ಸರ್, ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ವೀಕ್ಲಿ ಒನ್ಸ್ ಸ್ಟಾರ್ಟ್ ಮಾಡ್ತೇವೆ. ಒಂದೇ ದಿವಸ ಅಷ್ಟೇ. ಬೇಸಿಗೆ ಸ್ವಲ್ಪ ಜಾಸ್ತಿ ಮಾಡ್ತೇವೆ ಸರ್, 3 ಅಥವಾ 4 ಡೇಸ್ ಒಂದ್ಸರಿ ಮಾಡ್ತೇವೆ. ಈ ಜೀವಾಮೃತ ಇದನ್ನೆಲ್ಲ ಬರೀ ಅಡಿಕೆ ಬೆಳೆಗೆ ಎಷ್ಟೇ ಕೊಡ್ತೀರ, ಈ ಅರಿಶಿನ ಏಲಕ್ಕಿ ಇದಕ್ಕೆಲ್ಲ ಕೊಡ್ತೀರ? ಕಾಳುಮೆಣಸು ಇದಕ್ಕೆ ಪ್ರತಿಯೊಂದಕ್ಕೂ ಕೊಡ್ತೇವೆ ಸರ್. ಕಾಳುಮೆಣಸಿಗೆ ಜಾಸ್ತಿ ಕೊಡ್ತಿದ್ದು, ಕಾಳುಮೆಣಸಿಗೋಸ್ಕರನೇ ಸ್ಟಾರ್ಟ್ ಮಾಡಿದೆ. ಕಾಳುಮೆಣಸು ಹೋಗಿದ್ರಿಂದ ಅಡಿಕೆ ಕೊಡ್ತಾ ಇದ್ದೆ ಸರ್. ಎಲ್ಲ ನೀವು ಬುಡಕ್ಕೆ ಹಾಕ್ಬೇಕು ಅನ್ನೋದೇನಿಲ್ಲ, ಎಲ್ಲಿ ಬೇಕಾದ್ರೆ ನಿಮ್ ಜಮೀನಲ್ಲಿ ಹಾಕಿದ್ರು ಎಲ್ಲ ಕಡೆಗೂ ಬೇರೆ ಹರಡಿ ಇರುತ್ತೆ ಸರ್. ಆ ರೀತಿ ಹಾಕೋದ್ರಿಂದ ಸ್ಪ್ರೇ ಮಾಡ್ಬೇಕಾಗುತ್ತೆ, ಲೇಬರ್ ಜಾಸ್ತಿ ಬರುತ್ತೆ ಅಂತ ಉದ್ದೇಶಕ್ಕೆ ನಾವು ಬುಡಕ್ ಹಾಕಿ ಸ್ಪ್ರಿಂಕ್ಲರ್ ಇದೆ, ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಅದು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿದ್ರೆ ಅದು ನೀರಿನ ಮುಖಾಂತರ ಪೂರ್ತಿ ಇದಾಗುತ್ತೆ ಸರ್. ನಾನು ಟ್ರಂಚ್ ಸಿಸ್ಟಮ್ ಮಾಡಿದ್ದೇನೆ ಸೆಂಟರ್, 2 ಅಡಿಕೆ ಗಿಡದಲ್ಲಿ ನಡುವೆ ನಾನು ಟ್ರಂಚ್ ಹೊಡಿಸಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣು ಹಾಕಿದ್ದೇನೆ. ಅದ್ರ ಮೇಲೆ ಕಳೆ ಇದೆ ಬರುತ್ತೆ, ಗ್ರೀನ್ ಇದು ಗರಿ ಎಲ್ಲ ಕಟ್ ಮಾಡೋದಕ್ಕೆ ಸೆಂಟ್ರಿಗೆ ಹಾಕ್ತವೆ. ಈಗ ಅಡಿಕೆಯಲ್ಲಿ ಅಂತಂದ್ರೆ ಸಾಕಷ್ಟು ಕಳೆಗಳನ್ನ ನಿರ್ವಹಣೆ ಮಾಡೋದಂದ್ರೆ ನೀವೇನು ಕೈಯಿಂದ ಕೇಳಿಸ್ತೀರ ಕಳೆನಾಶಕ ಹೊಡಿತೀರ? ಕಳೆನಾಶಕ ವರ್ಷಕ್ಕೆ ಒಂದ್ಸರಿ ಮಳೆಗಾಲದಲ್ಲಿ ಮಾಡ್ತೇನೆ ಸರ್. ಅದೇ ನಾನು 99% ನಾನು ಲೇಬರ್ ಇಂದಾನೆ ಮಾಡಿಸಿ ಕೀಳಿಸ್ ಈಗೆಲ್ಲ ಅಡಿಕೆ ಒಳಗಡೆ ಎಲ್ಲ ನೀವು ಸೆಂಟ್ರಿಗೆ ಅಂದ್ರೆ ಇದನ್ನೆಲ್ಲ ಬೆಳಿಬೋದಲ್ಲ, ಡಯಾಂಚ ಇದೆಲ್ಲ ಬೆಳೆದ ಅಲ್ಲಿ ಹಸಿರೆಲ್ಲ ಗೊಬ್ಬರ ಮಾಡಬಹುದಲ್ಲ? ಮಾಡಿದ್ದೇನೆ ಸರ್, ಎಸ್ ಡಯಾಂಚ ಹಾಕಿದ್ದೇನೆ ಸರ್, ಆಲ್ರೆಡಿ ರನ್ನಿಂಗ್ ಇದೆ ಡಯಾಂಚ ಇದೆ. ಡಯಾಂಚ ದೊಡ್ಡ ಗಿಡದಲ್ಲಿ ಮಾಡೋದಿಲ್ಲ ಸರ್, ಚಿಕ್ಕ ಗಿಡದಲ್ಲಿ ಮಾಡಿದ್ರೆ ಸರ್, ಪಲ್ಕ್ ಬಂದ ಗಿಡದಲ್ಲಿ ಡಯಾಂಚ ಹಾಕಲ್ಲ ಸರ್. ಡಯಾಂಚ ಹಾಕಿದ್ರೆ ಈಗ ರೈನ್ ಸೀಸನ್ ಅಲ್ಲಿ ಹಾಕ್ಬೇಕು ಡಯಾಂಚ ಆಕ್ಚುಲಿ. ಈಗ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಕಟಾವಿಗೆ ಓಡಾಡ್ಲಿಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಚಿಕ್ಕ ಗಿಡಗಳಲ್ಲಿ ಪಲಕ್ ಬರೋಕ್ಕಿಂತ ಮುಂಚೆ ಇದ್ದಾಗೆ ಡಯಾಂಚ ಆಯಿತು, ದ್ವಿದಳ ಧಾನ್ಯ ಆಯಿತು, ಈಗ ಗ್ರೀನ್ ಇದ್ರೆ ನಾವು ಅದೇ ರೀತಿಯೇ ಡೆವಲಪ್ ಮಾಡೋ ಸರ್. ಅಂದ್ರೆ ಈ ತರ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಸಾಕಷ್ಟು ಹೊರಗಡೆಯಿಂದ ಗೊಬ್ಬರ ತರೋಂತ ಅವಶ್ಯಕತೆ ಇರಲ್ಲ. ಹೌದೌದು ಸರ್, ಬಹಳ ಹೆಲ್ಪ್ ಆಗುತ್ತೆ ಸರ್. ಈಗ ಸಾಕಷ್ಟು ವರ್ಷ ಆಯ್ತು ಅಡಿಕೆ ಹಾಕಿ ಅಂತ ಹೇಳಿರಲ್ಲ, ಅಡಿಕೆ ಮಾರಾಟ ಅಂದ್ರೆ ಯಾವ ರೀತಿ ಮಾಡ್ತೀರಾ? ಅಡಿಕೆ ನಾವು ಕೇಣೆ ಕೊಟ್ಬಿಡ್ತೀವಿ ಸರ್. ನಾವು ಸ್ವಂತ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಸ್ಟಾರ್ಟಿಂಗ್ ಮಾಡಿದೆ ಸರ್, ನಾ ಅಡಿಕೆ ಸ್ಟಾರ್ಟ್ ಮಾಡಿದ ವರ್ಷದಲ್ಲೇ 92-93 ಇಯರ್ ನಲ್ಲಿ ಸ್ಟಾರ್ಟ್ ಮಾಡಿದೆ. ಅವಾಗಿನ ಒಂದು 4-5 ಕ್ವಿಂಟಲ್ ಹಿಂಗೆ ಬರ್ತಾ ಇತ್ತು, ಅವಾಗ ಸ್ಟಾರ್ಟ್ ಮಾಡಿದೆ. ಹೇಳಿದ್ನ ಸರ್ ಕೊಡ ಹಸು ಇದ್ವು ಅಂತ ಹೇಳಿ ಆ 10 ನಲ್ಲಿ ನಾನು ಕಂಪ್ಲೀಟ್ ರೈತ ಆಗ್ಬೇಕು ಅಂತಂತೇಳಿ ನಾನು ಹುಮ್ಮಸ್ಸಿನಿಂದಾನೆ ಮಾಡಿದೆ. ಮನೆಯಲ್ಲಿ ನಮ್ಮ ಮನೆ ತೀರ್ಕೊಂಡು ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ನಾವು ಇನ್ನೆಲ್ಲದನ್ನು ಸ್ಟಾಪ್ ಮಾಡ್ಕೊಂಡು ಕೇಣಿ ಕೊಡ್ತಾ ಇದ್ದೇವೆ ಸರ್. ಅಂದ್ರೆ ನೀವೇ ಸ್ವತಃ ಬೇಸ್ ಮಾರಾಟ ಮಾಡ್ತಾ ಇದ್ದೀರಾ? ಹೌದು, ನಾನು 2 ವರ್ಷ ಬೇಸ್ ನಾನೇ ಸ್ವಂತ ಮಾರಾಟ ಮಾಡಿದೆ ಸರ್. ಸ್ವತಃ ನಾವೇ ಅಡಿಕೆ ಕಟ ಮಾಡಿ ಬೇಸಿ ಮಾರಾಟ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಒಂದು ವಿಧಾನಗಳು ಅನುಸರಿಸಬೇಕಾಗುತ್ತೆ ಸರ್? ಅದಕ್ಕೆಲ್ಲ ನೋಡಿದ ಲೇಬರ್ಗೂ ಬೇಕಾಗ್ತಾರೆ, ಲೇಬರ್ ಇದ್ದಲ್ಲಿ ನಾವೇ ಸ್ವಂತ ಅಂತ ಏನು ಮಾಡ್ಲಿಕ್ಕಾಗಲ್ಲ. ಏನ್ ನಮ್ಮ ಸೈಡ್ ಈ ಅಡಿಕೆ ಅಭಿವೃದ್ಧಿ ಆಗ್ತಾರೋದ್ರಿಂದ ಆ ತರ ಲೇಬರ್ಗಳು ಇಲ್ಲಿ ಕಡಿಮೆ ಇರ್ತಾರೆ. ಒಂದ್ ಊರಲ್ಲಿ 2-3 ಜನ ಇರ್ತಾರೆ. ನಾವ್ ಎಲ್ರು ಮಾಡ್ಕೊಂತ ಹೋದ್ರೆ ಬೇರೆ ತೊಂದ್ರೆ ಆಗುತ್ತೆ. ಯಾಕೆಂದ್ರೆ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಯಾರು ಸ್ಕಿಲ್ಡ್ ಲೇಬರ್ ಇರುತ್ತೆ ಅವನಿಗೆ ಕೂಲಿ ರೈಸ್ ಮಾಡೋದು, ಅವ್ನ ನಾವು ಕರ್ಕೊಂಡು ಹೋಗೋದು, ಈ ತರ ಆಗಿ ಎಲ್ರು ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಸರ್. ಈಗ ಪ್ರಾರಂಭದಲ್ಲಿ ಅಡಿಕೆ ಬೇಯಿಸಿ ಮಾರಾಟ ಮಾಡ್ಬೇಕಂತಂದ್ರೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ಜಾಗ ಬೇಕಾಗುತ್ತೆ, ಪಾತ್ರೆ ಬೇಕಾಗುತ್ತೆ, ಸೌದೆ ಬೇಕಾಗುತ್ತೆ, ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ವಿ ಸರ್. ಸ್ವಂತ ಮಾಡ್ಬೇಕು ಅಂತ ಎಲ್ಲದನ್ನು ಮಾಡ್ಕೊಂಡಿದ್ವಿ ಸರ್. ಕೇಣಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಉತ್ತಮವಾದ ಪದ್ಧತಿ ಅಂತಂದ್ರೆ ಹಸಿಕಾಯಿ ಮಾರಾಟ ಮಾಡೋದಲ್ವಾ? ಹಸಿಕಾಯಿ ಮಾರಾಟ ಮಾಡಬಹುದು ಸರ್. ಹಸಿಕಾಯಿ ಮಾರಾಟ ಮಾಡೋದು ಹೆಂಗೆ ಅಂತಂದ್ರೆ ಸರ್, ಒಂದು ರೇಟ್ ಇವತ್ತಿದ್ದ ರೇಟ್ ಮುಂದಿನ ವಾರ ಇರಲ್ಲ, ಒಂದೊಂದು ವಾರ ಒಂದೊಂದು ರೇಟ್ ಇರುತ್ತೆ. ಒಂದು ಹಸಿಕಾಯಿ ತೂಕಕ್ಕೆ ಬಂದಾಗ ನಾವು ಇರಬೇಕು ಹೊಲದಲ್ಲಿ ಫ್ರಮ್ ಮಾರ್ನಿಂಗ್ ಟು ಇವ್ನಿಂಗ್. ನಾವು ಅವ್ರ ಜೊತೆಗೆ ಇದ್ದು ಕಟಾವು ಮಾಡೋ ತಂಗ ಇದ್ದು ತೂಕ ತಗೊಂಡು ಎಲ್ಲ ಮಾಡಬೇಕು. ಅವ್ರ ಹೊಲದಲ್ಲಿ ಕ್ಲೀನಾಗಿ ಕಾಯಿ ಎಕ್ಲಿಲ್ಲ ಅಂತಂದ್ರೆ ನಾವೇ ಕೂಡ ಲೇಬರ್ ಇಟ್ಟು ಅದನ್ನ ತೆಗೆಸಬೇಕಾಗುತ್ತೆ. ಇದು ಕೇಣಿ ಅಂತ ಏನಾಗುತ್ತೆ ಅಂತಂದ್ರೆ ನಮ್ಗೆ ಏನು ರಿಸ್ಕೇ ಇರಲ್ಲ. ಒಂದ್ ಸಲ ನಾವು ಮನೇಲಿದ್ರು ಕೂಡ ನಮ್ಗೆ ಅಮೌಂಟ್ ನಮಗೆ ಬಂದಿರುತ್ತೆ, ಅವನು ಕಂಪ್ಲೀಟ್ ಒಂದು ಟೈಮ್ಗೆ ಪೀರಿಯಡ್ ಮುಗಿಯೋವರೆಗೂ ನಾವು ಕಟಾವು ಮಾಡ್ಕೊಂಡು ಹೋಗ್ತಾನೆ. ಕೇಣಿ ಕೊಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಈಗ ಒಂದ್ ಎಕರೆಯಲ್ಲಿ ಈಗ ಒಂದ್ 500 ಸಸಿ ಹಾಕಿದ್ರಿ ಅಂತ ಹೇಳಿ ಅನ್ಕೊಂಡಾಗ ಒಂದು ಗಿಡದಲ್ಲಿ ಇಷ್ಟೇ ಗೊಂಚಲು ಬಂದಿದ್ವಿ, ಇಷ್ಟೇ ಬಾಳುತ್ತೆ ಅಂತ ಹೇಳಿ ಯಾವ ರೀತಿ ನಿಗದಿ ಮಾಡ್ತೀವಿ? ಗೊನೆ ಮೇಲೆ ಸರ್, ಒಂದ್ ಗಿಡದಲ್ಲಿ 2 ಗೊನೆ ಇರ್ಬೋದು, ಒಂದ್ 3 ಇರ್ಬೋದು, ಒಂದ್ 4 ಇರ್ಬೋದು. ನಾವು ಹಂಗ ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ ಒಂದ್ ಗಿಡಕ್ಕೆ 2 ಕೆಜಿ ಒಣಅಡಿಕೆ 2 ಕೆಜಿ ಲೆಕ್ಕಕ್ಕೆ ನಾವು ಕಟ್ತೇವೆ ಸರ್. ಒಂದು 500 ಗಿಡ ಅಂತಂದ್ರೆ ಒಂದ್ 51 ಗಿಡ ಲ್ಯಾಬ್ ತೆಗಿತೇವೆ ಸರ್. ಕೆಲವೊಂದೊಂದು ಇದಾಗಿರೋದಿಲ್ಲ, ಅಲ್ಲಿ ಒಂದ್ 400 ಗಿಡ ಕಟ್ಕೊಂಡ್ರೆ 4×8, 8×10 ಕ್ವಿಂಟಲ್ ಒಂದ್ ಎಕರೆಗೆ ಅಂತ ನಾವು ಒಂದು ಬೇರೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ ಒಂದು 5,000-6,000 ರೂಪಾಯಿ ನೆಗೋಷಿಯೇಷನ್ ಮೈನಸ್ ಮಾಡ್ಕೊಂಡು ಕೇಣಿ ಮಾಡೋನಿಗೆ ಬಿಟ್ಟು ಉಳಿದಿದ್ದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಮಾಡ್ಕೊಂತೀವಿ ಸರ್. ಈಗ ನೀವು ಕೇಣಿ ಕೊಟ್ರಿ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಖರ್ಚಿಲ್ಲ, ಕಟಾವು ಮಾಡೋದೆಲ್ಲ ಅವ್ರದೇ ಖರ್ಚು. ನಾವು ಲ್ಯಾಂಡ್ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ಟು ಬೇರೆ ಏನಿರಲ್ಲ ಸರ್. ನಮ್ದು ನಾವು ಹೊಲಕ್ಕೆ ಹೋಗದೇ ಇದನ್ನು ಕೂಡ ನಡೆಯುತ್ತೆ. ಅಡಿಕೆ ಒಂದಾಗಿರೋದ್ರಿಂದ ಒಂದು ಜವಾಬ್ದಾರಿಯಿಂದ ಒಂದು ಕಟಾವು ಮಾಡ್ಕೊಂಡು ಹೋಗ್ತಾನೆ. ನಾವು ನೀರು ಗೊಬ್ಬರ ನಮ್ದು ಕಳೆ ಕಾಸಿಗೆ ನೋಡ್ಕೊಂಡ್ಬಿಟ್ಟು ಸಾಕಾಗುತ್ತೆ ಸರ್, ಬೇರೆ ಅಂತ ಇರಲ್ಲ. ಈಗ ಒಳ್ಳೆ ಇಳುವರಿ ಬರ್ಬೇಕು ಅಡಿಕೆಯಲ್ಲಿ ಅಂತಂದ್ರೆ ಅರಳುವುದರಬಾರದು ಹೆಚ್ಚಾಗಿ ಅಂತಾರೆ. ಅಂದ್ರೆ ಅರಳುವುದಂತ ಸಮಸ್ಯೆ ಏನಾದ್ರೆ ನಿಮ್ಮ ಕೃಷಿ ನಿಮ್ಮ ಅಡಿಕೆ ಬೆಳೆಯಲ್ಲಿ ಬಂತ? ಶೀತ ಜಾಸ್ತಿ, ನೀರು ಜಾಸ್ತಿ ಕೊಟ್ಟರೆ ಮಾತ್ರ ಅರಳುವುದಿರುತ್ತೆ ಸರ್. ನಮ್ಗೆ ಅರಳುವುದಕ್ಕಿಂತ ಹೆಚ್ಚು ಅಳಿಲ್ ಕಾಟ ಜಾಸ್ತಿ ಇದೆ ಸರ್. ನಮಗೆ ಸುತ್ತ ತೆಂಗು ಬೇರೆ ಫಾರೆಸ್ಟ್ರಿ ಟ್ರೀಸ್ ಹಾಕಿರೋದ್ರಿಂದ ಅಳಿಲ್ದೊಂದು ಕಾಟ ಇದೆ ಸರ್, ಬೇರೆ ಏನಂತದೇ ಇಲ್ಲ. ಮೈಕ್ರೋನ್ಯೂಟ್ರಿಯಂಟ್ ಇವನ್ನೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾರೋದ್ರಿಂದ ಅರಳುವರೆದ್ರಲ್ಲಿ ಕಡಿಮೆ ಇರುತ್ತೆ ಸರ್. ಅಳಿಲು ಕಾಟ ನೀವು ಅದನ್ನೆಲ್ಲ ಕಡಿಮೆ ಮಾಡೋಕ್ಕಾಗಲ್ಲ. ಎಲ್ಲದನ್ನು ಕೆಲವರು ರೈತರು ಹೇಳಿದಂಗೆ ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗಿ ಆಗಲ್ಲ ಸರ್. ಅದು ಒಟ್ಟಾರೆ ನಿಮ್ಮ ಅಡಿಕೆ ಕೃಷಿಯಲ್ಲಿ ಅಂದ್ರೆ ನಿಮಗೆ ಬೆಳೆ ನೆಮ್ಮದಿ ತಂದ್ಕೊಟ್ಟಿದ್ಯಾ ಅಡಿಕೆ ಕೃಷಿ? ಖಂಡಿತ ಸರ್, ನಾನು ಅವಲೇ ನಿಮಗೆ ಹೇಳಿದೆ. ನನ್ನ 33 ವರ್ಷ ನಾನು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇರತಕ್ಕಂತ 4-5 ವರ್ಷದಲ್ಲಿ ನಾನು ಅಷ್ಟನ್ನ ನಾನು ಅರ್ನ್ ಮಾಡಬಹುದು ಅಂತ ಅಲ್ಲ ಸರ್, ಮರ್ನ್ ಮಾಡಿದೇನೆ ಮಾಡ್ತೇನೆ ಅಂತ ಧೈರ್ಯನೂ ಇದೆ ಸರ್. ಸರ್ಕಾರಿ ನೌಕರಿಯಲ್ಲಿ ಇದ್ದಂತವರು ನೀವು ನಿವೃತ್ತಿ ಆದ ನಂತರ ಈ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಇಷ್ಟು ವರ್ಷ ಆದ್ರೂ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಇದೆಯಲ್ಲ, ಯಾಕೆ ನಿಮ್ಗೆ ಬಂತು ಇಷ್ಟೊಂದು ಆಸಕ್ತಿ ನಿಮ್ಗೆ ಕೃಷಿಯಲ್ಲಿ? ಸರ್, ಮುಂಚೆಯಿಂದ ತಂದೆ ಕಾಲದಾಗಿಂದ ನಾವು ಕೃಷಿಕರೇ ಸರ್. ಮೂಲ ನಾವು ಕೃಷಿಕರೇ. ಈಗ ನಾವು 5 ಜನ ಅಣ್ಣತಮ್ಮರು ಅದು ಕೂಡ ಇಬ್ಬರು ಮಾತ್ರ ನೌಕರಿ ಹೋಗಿದ್ದೀನಿ, 3 ಜನ ಅಣ್ಣತಮ್ಮರು ಕೂಡ ಕೃಷಿಯಲ್ಲೇ ಇದ್ರು. ಹಂಗೆ ಕೃಷಿ ಟಚ್ ನಾವು ಮುಂಚೆಯಿಂದ ದನ ಕಾದ್ಕೊಂಡು ನಾವು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಾವು ಓದಿಕೊಂಡು ಇದಾಗಿರೋ ಸರ್, ನೌಕರಿ ಆಗಿರೋ. ನಾನು ದೊಡ್ಡ ನೌಕರಿ ಅಂತೇನಲ್ಲ, ಕೃಷಿ ಚಟುವಟಿಕೆ ಮಾಡ್ಕಂತಾನೆ ವಿದ್ಯಾಭ್ಯಾಸ ಮಾಡ್ಕೊಂಡು ನೌಕರಿ ಸೇರಿರೋದು. ಹಂಗಾಗಿ ಮೊದಲಿಂದ ಕೂಡ ನಮ್ಗೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಸರ್. ಕೃಷಿಯಲ್ಲಿ ಸಾಧನೆ ಕಂಡಿದ್ರೆ ಈಗ ಖಂಡಿತ ಕಂಡಿದ್ದೇವೆ. ಒಳ್ಳೇದು ಮಾಧವ್ ಅವರೇ, ಇಲ್ಲ ತನಕ ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಪ್ರಕಟಣೆಗಳು. ರಾಜ್ಯದಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು, ಕೃಷಿ ಯಂತ್ರೋಪಕರಣಗಳನ್ನು ಪ್ರೋತ್ಸಾಹಿಸಲು ಹಾಗೂ ಇಂಧನ ವೆಚ್ಚದ ಭಾರವನ್ನು ಕಡಿಮೆ ಮಾಡಲು ಪ್ರತಿ ಎಕರೆಗೆ 250 ರೂಪಾಯಿಗಳು ಗರಿಷ್ಠ, 5 ಎಕರೆಗೆ 1250 ರೂಪಾಯಿಗಳರಂತೆ ಡಿಬಿಟಿ ಮೂಲಕ ಡೀಸೆಲ್ಗೆ ಸಹಾಯಧನವನ್ನು ನೀಡಲು ರೈತಶಕ್ತಿ ಎಂಬ ಹೊಸ ಯೋಜನೆಯನ್ನು 2022-23 ಸಾಲಿನ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಲಾಗಿರುತ್ತದೆ. ರೈತಶಕ್ತಿ ಯೋಜನೆಯ ಸವಲತ್ತನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ರೈತರು ಹೊಂದಿರುವ ಅವರ ಭೂ ಹಿಡುವಳಿಯ ಆಧಾರದ ಮೇಲೆ ನೀಡುವುದರಿಂದ ಎಲ್ಲಾ ರೈತರು ಈಗಾಗಲೇ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿತರಾಗಿ ಎಫ್ಐಡಿ ಹೊಂದಲು ಕೋರಿದ್ದು, ರೈತರು ತಾವು ಹೊಂದಿರುವ ಜಮೀನಿನ ಹಿಡುವಳಿಯನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಅಥವಾ ಮಾಡಿಕೊಳ್ಳಲು ದಿನಾಂಕ 28/8/2027 ಒಳಗಾಗಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಲು ರೈತ ಬಾಂಧವರಿಗೆ ತಿಳಿಸಿದೆ. ಅಂತಿಮ ದಿನಾಂಕದ ನಂತರ ಫ್ರೂಟ್ಸ್ ಪೋರ್ಟ್ನಲ್ಲಿ ಸೇರ್ಪಡೆಗೊಂಡ ಹೆಚ್ಚುವರಿ ವಿಸ್ತೀರ್ಣಕ್ಕೆ ಡೀಸೆಲ್ ಸಹಾಯಧನ ಒದಗಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಅಂತಿಮ ದಿನಾಂಕದ ನಂತರ ಸೃಜನೆಯಾಗುವ ಹೊಸ ಎಫ್ಐಡಿಗಳಿಗೆ ಮಾತ್ರ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಅನುದಾನದ ಲಭ್ಯತೆ ಆಧಾರದ ಮೇಲೆ ಪರಿಗಣಿಸಲು ಮಾರ್ಗಸೂಚಿಯಲ್ಲಿರುತ್ತದೆ. ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಯೋಜನೆಯ ಸವಲತ್ತು ಪಡೆಯಲು ಜಿಲ್ಲೆಯ ಎಲ್ಲಾ ರೈತ ಬಾಂಧವರಿಗೆ ದಿನಾಂಕ 28/8/2027 ಒಳಗಾಗಿ ಕಡ್ಡಾಯವಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕೆಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪ್ರಕಟಣೆ ತಿಳಿಸುತ್ತದೆ. जाएंगे नव विकास के लिए आन बान शान का प्रतीक राष्ट्रीय ध्वज तिरंगा. आइए आजादी के अमृत महोत्सव के पावन अवसर पर इस स्वाधीनता दिवस हर घर फहराते हैं तिरंगा और लेते हैं भव्य और सशक्त भारत के निर्माण का संकल्प. आइए हर घर फहराएं तिरंगा. ಚಿತ್ರದುರ್ಗ ಜಿಲ್ಲೆಯ 2022 ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿರುತ್ತಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ದಿನಾಂಕ 2/8/2022 ಮತ್ತು 3/8/2022 ಜಿಲ್ಲೆಯ ಕೆಲವು ತಾಲೂಕು ಅಥವಾ ಹೋಬಳಿ ವ್ಯಾಪ್ತಿಯಲ್ಲಿ ಸಂಜೆ ಮತ್ತು ಮುಂಜಾನೆ ಬಿದ್ದ ಮಳೆಯಿಂದ ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳು ಬೆಳೆಯುವ ಹಂತದಲ್ಲಿದ್ದು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚಿನ ನೀರು ಮುಳುಗಡೆಯಿಂದ ಬೆಳೆ ನಷ್ಟ ಉಂಟಾಗುವ ಸಂಭವವಿರುತ್ತದೆ. ಆದ್ದರಿಂದ ಬೆಳೆ ವಿಮೆ ಮಾಡಿಸಿರುವ ರೈತರು ಈ ಬಗ್ಗೆ ನೇರವಾಗಿ ಪಿಎಂಎಫ್ಬಿವೈ ಅನುಷ್ಠಾನಗೊಳಿಸುತ್ತಿರುವ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ವಿಮಾ ಕಂಪನಿ ಕಚೇರಿಗಳಿಗೆ ಸಂಪರ್ಕಿಸಲು ಕೋರಿದೆ ಅಥವಾ ಟೋಲ್ ಫ್ರೀ ಸಂಖ್ಯೆ 1800-200-5142 ಸಂಖ್ಯೆಗೆ ಕರೆ ಮಾಡಿ ದೂರನ್ನು ದಾಖಲಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಹಾಗೂ ಜಂಟಿ ಕೃಷಿ ನಿರ್ದೇಶಕರು, ಚಿತ್ರದುರ್ಗ ಅವರುಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಜನಪದ ಗೀತೆಯನ್ನು ಕೇಳಿದಿರಿ. 2022-23 ಸಾಲಿಗೆ ಆತ್ಮ ಯೋಜನೆಯು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಆಸಕ್ತ ಗುಂಪು ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 22/8/2022 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಉಂಟಾಗಿರುವ ಬೆಳೆ ನಷ್ಟ ಕುರಿತು ರೈತರು ಯೂನಿವರ್ಸಲ್ ಸೋಂಪು ಜನರಲ್ ಇನ್ಶೂರೆನ್ಸ್ ಕಂಪನಿ ಇವರ ದೂರವಾಣಿ ಸಂಖ್ಯೆ 1800-200-5142 ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ದೂರು ನೋಂದಾಯಿಸಲು ಕೋರಿದೆ. ಅಥವಾ ವಿಮೆ ಕಟ್ಟಿರುವ ರಸೀದಿ, ಜಮೀನಿನ ಪಹಣಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನೊಂದಿಗೆ ಅರ್ಜಿಯನ್ನು ಆಯಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿರುವ ವಿಮಾ ಸಂಸ್ಥೆಯ ಪ್ರತಿನಿಧಿಗಳಿಗೆ ಶೀಘ್ರವಾಗಿ ಸಲ್ಲಿಸಲು ಕೋರಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಜನಪದ ಗೀತೆ. ಕಬೀರ್